ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೆ ಆಗಲಿ ಸಿಗರೇಟ್ ಆಗಲಿ ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯ ಜೊತೆಗೆ ಕೃಷಿ ಸಾಕಾಣಿಕೆಯ ಉಪಕಸುಬು ಮಾಡಿಕೊಂಡಿರುವಂತಹ ಆರ್ಥಿಕ ಸುಧಾರಣೆ ಕಂಡುಕೊಂಡಿರುವ ಶ್ರೀ ಗವಿಸಿದ್ದಪ್ಪ ಶೇಖರಪ್ಪ ತಲ್ಕಲ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಜೊತೆಗೆ ರೈತರಿಗೆ ಸಲಹೆ ಅನ್ನು ಸಹ ಕೇಳುವಿರಿ. ಆರಂಭಕ್ಕೆ ಕೇಳಿ, ಕೃಷಿಯ ಜೊತೆಗೆ ಕೃಷಿ ಸಾಕಾಣಿಕೆ ಉಪಕಸುಬು ಮಾಡಿಕೊಂಡಿರುವಂತಹ ಆರ್ಥಿಕ ಸುಧಾರಣೆ ಕಂಡುಕೊಂಡಿರುವಂತಹ ಶ್ರೀ ಗವಿಸಿದ್ದಪ್ಪ ಶೇಖರಪ್ಪ ತಳಕಲ್ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಓಜನಹಳ್ಳಿ ಗ್ರಾಮದ ರೈತರು ಗವಿಸಿದ್ದಪ್ಪ ಶೇಖರಪ್ಪ ತಳಕಲ್ ಇವರು ನಮ್ಮ ಜೊತೆಗಿದ್ದಾರೆ. ಕೃಷಿ ಜೊತೆಗೆ ಕುರಿ ಸಾಕಾಣಿಕೆ ಒಂದು ಉಪಕಸುಬಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರು ಆರ್ಥಿಕವಾಗಿ ಸುಸ್ಥಿರತೆಯನ್ನು ಕಂಡುಕೊಳ್ಬೇಕು ಅನ್ನೋದಾದರೆ ಕೃಷಿಯೊಂದಿಗೆ ಏನಾದರೂ ಒಂದು ಉಪಕಸುಬು ಇರಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಇತ್ತೀಚೆಗೆ ಹೆಚ್ಚಾಗಿ ಕೇಳಿಬರ್ತದೆ. ಮೊದಲು ಇತ್ತು, ಈಗಲೂ ಅದು ಹಾಗೆ ಮುಂದುವರಿತಾ ಇದೆ. ಅಂಥ ಒಂದು ಉಪಕಸುಬಿನ ಕೃಷಿ ಜೊತೆಗೆ ಉಪಕಸುಬನ್ನು ಮಾಡಿಕೊಂಡು ಹೋಗ್ತಾ ಇರತಕ್ಕಂತಹ ಗವಿಸಿದ್ದಪ್ಪ ಅವರು ನಮ್ಮ ಜೊತೆಗಿದ್ದರೆ, ಅವರ ಕೃಷಿ ಅನುಭವಗಳು ಮತ್ತು ಈ ಉಪಕಸುಬಾಗಿ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ರೆ ಇದರ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಿದ್ರೆ. ನಮಸ್ಕಾರ ಗವಿಸಿದ್ದಪ್ಪರೇ. ನಮಸ್ಕಾರ ಸರ್. ಗವಿಸಿದ್ದಪ್ಪರೇ, ಎಸ್ ಈಗ ಹೇಳಿ, ಓಜನಹಳ್ಳಿ ನಿಮ್ಮ ಊರು? ಯಾವ ಸರ್? ಕೊಪ್ಪಳದಿಂದ ಎಷ್ಟು ದೂರ ಆಗ್ತದೆ? ಕೊಪ್ಪಳದಿಂದ 4 ಕಿಲೋಮೀಟರ್ ಆಗುತ್ತೆ ಸರ್. ಹತ್ತಿರದಲ್ಲಿದೆ? ಹತ್ತಿರ ಇದೆ ಸರ್. ಈಗ ಮೂಲತಃ ನೀವು ಕೃಷಿಕರ ಅಥವಾ ಬೇರೆ ಏನಾದರೂ ವ್ಯವಹಾರ ವ್ಯಾಪಾರ ಆ ಥರದ್ದು? ಇಲ್ಲ ಸರ್, ಮೂಲತಃ ನಮ್ಮ ತಂದೆ ಕಾಲದ ಕೃಷಿಕರೇನ ವ್ಯವಸಾಯ. ಎಷ್ಟು ಎಕರೆ ಭೂಮಿ ಇದೆ ನಿಮ್ದು? ನಮ್ದು 4 ಎಕರೆ ಸರ್. ಏನೇನ್ ಬೆಳಿತಾ ಇದ್ರಿ? ಮೆಕ್ಕೆಜೋಳ ರೀ, ಹತ್ತಿ ರೀ, ಸೂರ್ಯಕಾಂತಿ ರೀ, ಅಲಸಂದ್ರಿ, ಇನ್ನು ಕಾಯಿಗಡ್ಡಿ, ಉಳ್ಳಾಗಡ್ಡಿನ ಹಾಕ್ತಿದ್ರಿ. ಉಳ್ಳಾಗಡ್ಡಿ ಇಳುವರಿ ಮುಟ್ಟಿದ್ರಿ ಸರ್. ನಿಮ್ಮ ಕೃಷಿಗೆ ನೀರಿನ ಮೂಲ ಏನು? ನಾವು ಕೊಳವೆ ಬಾವಿ ಸರ್. ಎಷ್ಟಿದಾವೆ? ನಮ್ದು ಒಂದೇ ಸರ್, 4 ಎಕರೆ. ಸಾಕಾಗ್ತದ? 4 ಎಕರೆ ಸರ್. ನೀರಾವರಿ ಇರೋದ್ರಿಂದ ನಿಮಗೆ ಆದಾಯ, ಹೆಚ್ಚು ಆದಾಯ ತರುವಂತ ಯಾವ ಬೆಳೆಯನ್ನ ಬೆಳಿತಿದ್ರಿ? ಈ ಯಾವ್ದು ಲಾಭದಾಯಕವಾಗಿದೆ ಅಂತ? ಈ ಸದ್ಯ ರೇಟ್ ಇರೋದಕ್ಕೆ ಸೊಲ ಇರೋದಕ್ಕೆ ಮೆಕ್ಕೆಜೋಳ ಸ್ವಲ್ಪ ಒಳ್ಳೆ ಆದಾಯ. ಚೆನ್ನಾಗಿದೆ ರೇಟ್ ಈಗ? ಚಲೋ ಐತೆ ಸರ್. 2,300 ಮಟ್ಟ ಮಾರ್ತೈತ್ರಿ. ಲಾಭದಾಯಕ ಅನ್ಸಿದ್ಯಾ? ಲಾಭದಾಯಕ ಅನ್ಸೈತೆ ಸರ್. ಈ ಸದ್ಯ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಎಲ್ಲ ಬೆಳೆಗಿನೂ ಇದು ಖರ್ಚು ಕಡಿಮೆ ಇರ್ತಲ್ಲ ಸರ್. ಒಂದು ಸ್ವಲ್ಪ ಲಾಭದಾಯಕ ಅನ್ಸೈತೆ. ರೇಟ್ ಅಂದ್ರೆ ದೊಡ್ಡ ರೇಟ್ ಐತಲ್ಲ, ಲಾಭದಾಯಕ ಅನಿಸ್ತೈತೆ ಸರ್. ಮೆಕ್ಕೆಜೋಳದ ಜೊತೆ ಅದ್ರ ನಂತರ ಅಥವಾ ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ? ಹತ್ತಿ ಆಗ್ತಿದ್ದೆ ಸರ್, ಬಿಟಿ ಹತ್ತಿದ್ದ. ಅದು ಫುಲ್ಲ ದೊಡ್ಡ ಆಗುತ್ತೆ. ಈ ವರ್ಷ 2 ವರ್ಷ ಆದ್ರಿ ಭಾಳ ಇಳುವರಿ ಕಡಿಮೆ ಆಗಿ ಕೈ ಬಿಟ್ಟಿರಿ. ಯಾವ ಕಾರಣಕ್ಕೆ ಕಡಿಮೆ ಆಯ್ತು ಇಳುವರಿ? ಇಳುವರಿ ವರ್ಷ ವರ್ಷ ಆಗ್ತಿರಿ, ಅದ ಕಾಯಿಗೆ ಇಳುವರಿ ಕಡಿಮೆ ಆಗಿರ್ಬೋದು ಸರ್. ಬೆಳೆ ಪರಿವರ್ತನೆ ಮಾಡಬೇಕು ಅಂತ ಮಣ್ಣೆ ಹೇಳ್ಬಿಡ್ತದೆ ಸರ್. ವರ್ಷ ಬೆಳೆದು ಹಂಗಾಗಿ ಕುಂಠಿತವಾಗಿ ಬೆಳೆಗಳೇ ಹೇಳ್ಬಿಡ್ತೇವೆ, ಹೇಳ್ತೈತಿ ಸರ್. ಹಂಗಾಗಿ ನಾವು 1-2 ವರ್ಷ ಬೆಳೆ ಬೇರೆ ಬೆಳೆ ಮಾಡ್ಬೇಕು. ಇನ್ನು ನನ್ನನ್ನು ಕೈ ಬಿಡು, ಬೇರೆ ಬೆಳೆ ಬೆಳೆ ಮಾಡಂತ ಹೇಳ್ತದೆ ಸರ್. ಹಂಗಾಗಿ ಈ 1-2 ವರ್ಷ ಕೈ ಬಿಡ್ಬೇಕಂತ ಬಿಡ್ರಿ ಅದು. ಜೊತೆಗೆ ನಿಮ್ಗೆ ಮನೆಗೆ ಆಹಾರ ಬೆಳೆ ಬೆಳೆಗಳು ಏನು, ಜೋಳ ಆಗಲಿ ಬೇರೆ ಏನೇನು ಬೆಳ್ಕೊತೀರಿ? ಜೋಳ ಗಿಳ ಈ ಒಂದ ನೀರಾವರಿ ಹಾಕಲ್ ಸರ್, ಒಂದ ಪೀಕರಿ ಅದು. ಜೋಳ ಜೀಳ ಅಂದ್ರೆ ಹೊರವಲ್ಲ ಬೇರೆ ಇರ್ತಾವ್ರಿ ಅವು, ಅದ್ರ ಬೆಳ್ಕಂತ್ರಿ. ಇಲ್ಲಾಂದ್ರೆ ನಿಮ್ದು ಇದೆಯಾ ಹೊರಭೂಮಿ? ಹೊರಭೂಮಿ ಬದ್ಲಿಯರ್ದು ಲೀಸ್ಗೆ ಇಕ್ಕಿಂದಿತ್ತು ಸರ್. ಅಲ್ಲಿ ಏನು ಬೆಳಿತೀರಿ? ಅಲ್ಲಿ ಮೆಕ್ಕೆಜೋಳ ಸರ್. ಆಮೇಲೆ ಉಳ್ಳಾಗಡ್ಡಿ, ಹಸೆ ಕಡ್ಲಿ ಅಂತ ಬರ್ತದೆ ಸರ್, ಅದ್ರಾಗ ಬೆಳಿತೀರಿ ಸರ್. ಜೋಳ ನೀವು ಬೆಳೆಯಲ್ಲ? ಜೋಳ ಬೆಳೆಯಲ್ಲ ಸರ್. ಊಟಕ್ಕೆ ನೀವು ಹೊರಗಡೆ ತರ್ತೀರಿ? ಹೊರಗಡೆ ತರ್ತೀರಿ. ಒಟ್ಟಾರೆ ಮೆಕ್ಕೆಜೋಳ ಬೆಳಿತೀರಿ, ಹೊರಹೊಲದಲ್ಲಿ ಉಪ್ಪುಗಡ್ಲಿ ಇದನ್ನು ಬೆಳಿತೀರಿ, ಬೆಳಿತೀವಿ ಸರ್ ಅಲ್ಲಿನೂ ಮೆಕ್ಕೆಜೋಳ ಬೆಳಿತೀರಿ, ಅಲ್ಲಿ ಮೆಕ್ಕೆಜೋಳ ಮಳೆಗಾಲದಾಗ ಮೆಕ್ಕೆಜೋಳ ಬೆಳಿತೀರಿ, ಮಳೆಗಾಲ ಅಟ್ಟಕ್ಕಂದಿಂದ ಈಗ ಉಳ್ಳಾಗಡ್ಡೆ. ಸರ್ ಈಗ ನೀರಾವರಿ ಭೂಮಿ ಇದೆ ಅಂದ್ರಲ್ಲ, ಹಾಂ ಸರ್, ಇಲ್ಲಿಯೂ 4 ಎಕರೆನೂ ಮೆಕ್ಕೆಜೋಳನ ಬೆಳಿತೀರಾ? ಹಾಂ ಸರ್, ಮೆಕ್ಕೆಜೋಳ ಸರ್ ಬೇರೆ ಯಾವ ಬೆಳೆಗಳನ್ನು ಬೆಳೆ ಬೆಳೆಯಲ್ಲ? ನಮಗಾದ ದೊಡ್ಡ ಲಾಭ ಸರ್. ತರಕಾರಿ ಅಂದ್ರೆ ಸರ್ ಈಗೆಲ್ಲ ಒಮ್ಮೊಮ್ಮೆ ಸುಮ್ಮನೆ ತಿಪ್ಪಿ ಚೆಲ್ಲಿ ಬರಲ್ಲ ಯಾಕಕ್ಕವ್ರಿ? ಹೌದಾ? ಹೌದ್ರಿ ಸರ್. ಹ್ಞೂ ಹ್ಞೂ ಹ್ಞೂ ಒಮ್ಮೊಮ್ಮೆ ನಾವೆಲ್ಲ ಹುಬ್ಳಿಗೆ ಬಂದು ಲೋಡ್ ಉಳ್ಳಾಗಡ್ಡಿ ಹೋದ್ರೆ ಹೇಳಾರ್ದು ಬಂದ್ರಿ, ನಾನು ಹೇಳಿದ್ನಾದ್ರೆ ಮತ್ತೆ ಕೈಲಿ ಕೊಡ್ಬಿಡ್ತೀನಿ. ಹೌದಾ? ಹೌದು ಅಷ್ಟು ಸರ್, ಕಡಿಮೆ ಬೆಲೆ ಅಷ್ಟು ಬೆಳೆದ್ರಿ. ಹೇಳಿದ್ನಾದ್ರೆ ಮತ್ತೆ ಇನ್ನೂ ಲಾರಿ ಬಾಡಿಗೆ ಹೋಗ್ಬಿಡ ಕೊಡ್ಸಿದ್ರಿ ನಾನು, ಮತ್ತೆ ಆ ಲಾರಿ ಬಾಡಿಗೆ ಕಟ್ಟಿ ಹೋಗಂದ್ರಿ. ಆ ರೇಟ್ ಟೆಂಡರ್ ನೋಡಿ ಅದು ಎಷ್ಟು ಹಾಕೊಂಡು ಹೋಗಿದ್ರಿ ಮಾಲು? ನಾನು 180 ಪ್ಯಾಕೆಟ್ ಹಾಕೊಂಡು ಹೋಗಿದ್ರಿ, ಚೀಲ ಅಲ್ಲೇ ಬಿಟ್ಟು ಬಂದ್ರಿ. ಹ್ಞೂ ಸರ್, ಆ ಟೆಂಡರ್ ಅದು ವಾತಾವರಣ ನೋಡಿ ಚಾ ಕುಡಿದ್ಬಿಡ್ತೇನ್ರಿ ಸರ್ ಅಂತೇಳಿ ಬಂದು ಅವಾಗ ಸೀದಾ ಊರಿಗೆ ಬಂದ್ವಿ. ಮಾಲ್ ಅಲ್ಲೇ ಅದು ಅಲ್ಲೇ ಸರ್. ನನ್ನ ಮಾಲ್ ಅಂತ ಹೋಗಿದ್ರೆ ಮೊದ್ಲು ಲಾರಿ ಬಾಡಿಗೆ ಕೈಲಿ ಕೊಡಬೇಕು. ನಾಲ್ಕು ಸಾವಿರ ಲಾರಿ ಬಾಡಿಗೆ ಆಗದೆ ಇರುವಷ್ಟು ಸಹಿತ ಬೆಲೆಗೆ ಬಿದ್ದೋಗಿತ್ತ? ಬಸ್ಸಿಗೆ ಅಲ್ರಿ ಸರ್, ಬಸ್ಸಿಗೆ ಬಂದಿಲ್ಲ ರೊಕ್ಕ ನನಗೆ, ಲಾರಿ ಬಾಡಿಗೆ ದೂರ ಹೋಗ್ರಿ. ಅದಕ್ಕಾಗಿ ಸುಮ್ಮನೆ ಅವರೇಜ್ ಬೆಲೆ ಇರ್ತಲ್ಲ. ಅದು ಒಂದು ಸಲ ಆಗಿರ್ಬೋದು. ಹ್ಞೂ ಸರ್, ಮತ್ತೊಮ್ಮೆ ಮತ್ತೆ ನೀವು ಪ್ರಯತ್ನ ಮಾಡಲಿಲ್ಲ? ಮತ್ತೆ ಮಾಡಿರಿ ಸರ, ಮಾಡಿದ್ರೆ ಈಗ ಭಯಂಕರ ಖರ್ಚು ಬರ್ತಿರ ಅದು, ಅದರದ್ದು ಕಳೆದ್ದು ಎಣ್ಣೆದು ಗೊಬ್ಬರದು ಕ್ರಿಮಿನಾಶಕ ಜಗ್ಗು ಬಂದಿರ್ತೀರಿ. ಅದು ನಮ್ಗೆ 2,000 ಮರೆದ್ರೆ ಮೈ ಮೇಲೆ ರೀ. ಹಂಗಾಗಿ ಹೊರದೇಶದ ಮಾಲ್ ತರಿಸ್ಬಿಡ್ತಾರಲ್ರಿ, ಈರುಳ್ಳಿ ಬೇರೆ ಕಡೆ ಹಾಂ ಬೇರೆ ಕಡೆ ತರಿಸ್ಬಿಡ್ತಾರಲ್ರಿ. ಹಂಗಾಗಿ ಅದು ಒಳ್ಳೆ ಮಾಲ್ ಇರ್ತ, ನಮ್ಮ ಸಣ್ಣ ಗಡ್ಡೆ ಹಂಗಾಗಿ ನಮ್ಮ ರೇಟ್ ಇರ. ಹ್ಞೂ ಹಂಗಾಗಿ ಅದಕ್ಕೆ ಏನು ಒಂದು ಎವರೇಜ್ ಇರಲ್ರಿ, ಎಲ್ಲ ಖರ್ಚು ಹೋಗಿ ಒಂದು 10,000 ಹೋಗಿದ್ದೆಲ್ಲ ಅನ್ನೋ ಅಭಿಪ್ರಾಯ ಇರ್ತಲ್ರಿ. ಹಂಗಾಗಿ ಈಗೇನು ನಿಮಗೆ ಮೆಕ್ಕೆಜೋಳ ಕೈ ಹಿಡಿದಿದೆ? ಹಾಂ ಮೆಕ್ಕೆಜೋಳ ಕೈ ಹಿಡಿದೈತ್ರಿ, ಹತ್ತಿನ ಕೈ ಹಿಡಿದತ್ರಿ, ಎಲ್ಲ ಹಿಡಿತಾವ ಕೈ ಹಿಡ್ತಾರ್ರಿ. ಕಾಯಿಗಡ್ಡೆ ಲಾಟ್ರಿ ಇದ್ದ ಸರ್, ಲಾಟ್ರಿ ಹತ್ತಿ ಹತ್ತೇ ಇಲ್ಲಕ್ಕಿಲ್ಲ, ಬಂಪರ್ ಹೊಡಿತಾರ ಹೊಡೆದ್ರೆ ಹೊಡೆದ್ರೆ ಬಿಡ್ತೀರಿ. ನೋಡ್ರಿ ಮೊನ್ನೆ ಸೀಸನ್ ಒಳಗೆ 6,000 7,000 ಮಾಡ್ತೀವಿ, ವರ್ಷ 10,000 ತನಕ ಮರಲ್ಲ ಅಂದ್ರಿ. ಈಗ ಎಲ್ರಿ ಬಿಟ್ರೆ ಇಲ್ಲಿ ಇಲ್ಲಿಗೆ ಬಿಡ್ತಾವ, ಮಾಲ್ ಬಟ್ಟೆ ಹೆಂಗ ಬಿಟ್ರು ಎಲ್ಲ ಇಲ್ಲಿಗೆ ಬಿಡ್ತಾವ. ಯಾರಿಗಾರ ಬಡಿ ಕೊಡ್ರೆ 500 ರೂಪಾಯಿ ಬಡಿ ಕೊಡಿದ್ರೆ ಹೊಲ ಇರದಾಗ ಪೀಕ್ ಮಾಡಿರ್ತೀವಿ ದಗ್ಗು ಬಿಡ್ತಾರೆ ಅಂತೇಳಿ ಒಂದು 10 ಮರಿ ಅದ ತಂದು ಬಿಡೋಣ ಅಂತ. ನನ್ನ ಅನುಭವ ಇಷ್ಟನ್ನು ಕೇಳಿದೆ ಕುರಿಯರ್, ನಿಂಗೆ ಟಗರ್ ಮುಡಿ ಸಾಕಾಣಿಕೆ ಮಾಡ್ಬೇಕಂತೀನಿ ಈ ರೂಮ್ನಾಗ ಅಂತಂದು. ಅದನ್ನ ಯಾಕೆ ಮಾಡಿದ್ರೆ ಹೂವು ಜಡ್ಡು ಅವನು ಕೆಮ್ಮದು ಸೀನದ ನೆಗಡಿ ಲಾಸ್ ಆಗಿ ಹೋಗದ ಅಂತಂದ್ರೆ ನನ್ನ ತಲೆ ಪ್ರಿಂಟ್ ಆಗಿಬಿಡುತ್ತೆ. ಮಾಡ್ಬೇಕು, ಮಾಡ್ಬೇಕು ಮಾಡ್ಬೇಕು, ನಾ ಇದರ ಲಾಸ್ ಆಗಲಿ ನೋಡೋಣ ಅಂತ ತಂದ್ರಿ ಸರ್. ನಾನು ಒಂದು 10 ಮಂದಿ ವಿಚಾರ ಮಾಡಿದ್ರು ಮಾಡ್ಬೇಡ ಅಂದ್ರೆ ನನಗೆ, ಮಾಡ್ಬೇಡ ಅದನ್ನು, ಲಾಸ್ ಅದ ಕಂಡ ಬಿಡ ಲಾಸ್. ನನ್ನ ತಲೆಗೆ ಮಾಡ್ಬೇಕನ್ನೋದು ಇತ್ತಲ್ಲ, 50,000 ರಿಸ್ಪೆಕ್ಟ್ ಆಡಿನಂತ ಚಿಂತಿಲ್ಲ, ಮಾಡಲೇಬೇಕು ನೋಡೋಣ. ಅವ್ರು ಹಂಗೆ ಇಸ್ಪೆಟ್ ಆಡಾಗ ಲಾಸ್ ಆದ್ರೆ ನಾನು ಹಿಂಗೆ ಲಾಸ್ ಆಗೋಣ, ದೇವ್ರು ಕೂಡ ಕಸಗನ್ನಾಗ್ತಂತ ತಂದೆ ಸರ್. 15 ದಿನ ನಾನು ಎಲ್ಲೆಲ್ಲಿ ಹೋಗಿದ್ದಿಲ್ಲ ರೀ, ಏನಾಗತ್ತೆ ಏನಿಲ್ಲ ಅಂತ ನೋಡ್ತಿದ್ರಿ. 15 ದಿನ ನಮ್ಮ ವಾತಾವರಣ ಬಿಟ್ಟು ಬಂದು ನಮ್ಮ ವಾತಾವರಣದಿಂದ್ರೆ ರೂಮ್ ಅಲ್ರಿ. ಮುಂಜಾನೆ ಫುಡ್ ಹಾಕ್ತಿದ್ದೆ, ಫುಡ್ ತಿಂದದ್ದು, ಹೊಟ್ಟಾಗ್ತಿದ್ದೆ ಹೊಟ್ಟಿದ್ದು, ಸುಲ್ಲ ನೀರು ಕುಡಿಯೋಕೆ 15 ದಿನ ಮರಿ ಚೇಂಜ್ ಆಗಿಬಿಟ್ರು. ದೀಟ ನೀರು ಕದಿ ಅಂತ ಮತ್ತೆ ಒಂದು 15 ದಿನ ಮತ್ತೊಂದು 5ಕ್ಕೆ ಮಾಡಿದ್ರಿ. 15 ಮರಿ ಮಾಡಿದ್ರೆ ನಾನು 15 ಮರಿ ಮಾಡಿದ್ರೆ ನನ್ನ ತಲೆ ರೊಕ್ಕ ಸಾಲ ಮಾಡೇ ಮಾಡಿಲ್ಲ. 60,000 ಇಸ್ಕೊಂಡು 10 ಮರಿ ತಂದ್ರಿ, 5,500 ರೂಪಾಯ್ದಂಗ. ಅದು ನೋಡಿದೆ 4 ತಿಂಗಳದಾಗ 10,000 ರೂಪಾಯಿ ಬಂದು ಹೋದ್ರಿ. ನನಗೇನಾದ್ರೂ ಇಂಟ್ರೆಸ್ಟ್ ತೆಗೆದು ಎಲ್ಲ ತೆಗೆದು ಒಂದು 20,000 ಉಳಿದ್ರಿ. ಇಂಟ್ರೆಸ್ಟು ಖರ್ಚು ಎಲ್ಲ ತೆಗೆದ್ರಿ, 20,000 ಉಳಿದಲ್ಲ ತೆಗೆದು ಅಂತೇಳಿ ಮತ್ತೆ 30-40 ಮತ್ತೆ ಅದು ಪ್ರಯತ್ನ ಮಾಡಿಲ್ಲ ಮಾಡಿಲ್ಲ ಮಾಡಿವ್ರಿ ಸರ್. ಹಾಗೆ ನರೇಗಾದಲ್ಲಿ ಈ ಕುರಿ ಶೆಡ್ಡಿಗೆ ಅದಕ್ಕೆ ಇದಕ್ಕೆ ಏನಾದರೂ ನರೇಗಾ ಯೋಜನೆ ಪಂಚಾಯತ್ ಹಾಕಿನಿ ಸರ್, ಬಂದ್ರಿ ಸರ್. ಅಲ್ಲಿ ಎಷ್ಟು ಸಿಕ್ತು ಅಲ್ಲಿ ಸರ್? ಅವರು 72,000 ಅಂತ ಅಂದಿದ್ರಿ. ಉದ್ಯೋಗ ಖಾತ್ರಿಗೆ 9,000 ಹಾಕ್ಯಾರಿ. ನರೇಗಾ ಯೋಜನೆದು 44,700 ಎರಡು ಒಂದೇ ಅಲ್ವಾ? ಅದು ಉದ್ಯೋಗ ಖಾತ್ರಿ ನರೇಗಾ ನರೇಗಾ ಯೋಜನೆ ಒಂದು ಮೆಟೀರಿಯಲ್ ಬಿಲ್ ಅಂತೇಳಿ ಹಾಕ್ಯಾರಿ. ಒಟ್ಟು ಅದರಲ್ಲೇ ಬೇರೆ ಬೇರೆ ಅದ್ರಾಗ್ರಿ ಕಾರಣಕ್ಕೆ ನೀವು ಬಿಲ್ ತಗೊಂಡ್ರಿ. ಒಟ್ಟು 50,000 ಚಿಲ್ಲರೆ ಹಾಕ್ಯಾರ್ರಿ. ಅವ್ರು ಹೇಳಿದ್ರೆ 70,000 ಹೇಳಿದ್ರೆ ಹಿಂಗ್ ರೀಸನ್ ಅಂತ ವಿಚಾರ ಮಾಡಿದ್ರೆ ಇನ್ನೂ ಬರ್ತಂತ ತಡಿ ಅಂತ. ನಾನು ಹಾಕಿ 12-13 ತಿಂಗಳಾದ್ರಿ. ಒಟ್ಟು ನರೇಗದಿಂದ ರೈತರಿಗೆ ಉಪಯೋಗ ಆಗ್ತಾ ಇದೆ ಆಗತ್ರಿ. ಈಗ ಹೇಳಿ, ಕುರಿ ಸಾಕಾಣಿಕೆ ನಿಮಗೆ ಲಾಭದಾಯಕ ಅಂತ ಅನಿಸಿದೆ? ಲಾಭದಾಯಕ ಅನಿಸೈತ್ರಿ. ಕುರಿ ನೋಡಿ, ಇಂಥ ಮರಿ ತಂದ್ರೇನೆ ಚೆನ್ನಾಗಿರ್ತದೆ ಅಂತೇಳಿ ತಿಳುವಳಿಕೆ ಬೇಕಲ್ವಾ? ಬೇಕು ಸರ್. ಅದನ್ನು ಹೇಗೆ ನೀವು ಪಡ್ಕೊಂಡ್ರಿ? ಅದನ್ನು ನಾವು ಟ್ರೈನಿಂಗ್ ಹೋಗ್ಬೇಕ್ರಿ ಸರ್. ಹೋಗಿದ್ರೆ ನೀವು ಟ್ರೈನಿಂಗ್ ಮುಗಿಸಿ ಬಂದಿದ್ರಿ? ಎಲ್ಲಿ ಸರ್ಟಿಫಿಕೇಟ್ ಕೊಡ್ರಿ? ಇಲ್ಲ ನಮ್ಮ ಕೊಪ್ಪಳ ಕೈ. ಹೌದಾ ಸರ್? ಕುರಿ ಸಾಕಾಣಿಕೆ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಆಗಿದೆ? ಟ್ರೈನಿಂಗ್ ಆಗೈತ್ರಿ. ಸರ್ಟಿಫಿಕೇಟ್ ಕೊಡ್ರಿ. 10 ದಿನ. ಏನೇನು ಕಲ್ತ್ರಿ ಟ್ರೈನಿಂಗ್ನಲ್ಲಿ? ಎಷ್ಟು ದಿನ ಆಯ್ತು? ದಿನ ಡಾಕ್ಟರ್ ಬರ್ತಾರೆ ರೀ. ಎಷ್ಟು ದಿನ ಆಯ್ತು ಟ್ರೈನಿಂಗ್? 10 ದಿನ ಬರ್ತಾರೆ ಸರ್. ಇಲ್ಲೇ ಕೊಪ್ಪಳದಲ್ಲಿ? ಕೊಪ್ಪಳ ರೀ ಸರ್. ದಿನ ಬರ್ತಿದ್ರಿ? ದಿನ ಬರ್ತಿದ್ರಿ. ದಿನ ಡಾಕ್ಟರ್ ಬರ್ತಾರೆ. ದಿನ ಏನೇನು ಕಲ್ತ್ರಿ ಅಲ್ಲಿ? ಜಂತುಗಳಿಗೆ ಯಾವ ಔಷಧ ಹಾಕ್ಬೇಕು, ಕೆಮ್ಮು ನೆಗಡಿ ಯಾವ್ರಿ ಆಗ್ಬೇಕು, ಕರುಳು ಗಾಳಿ ಯಾವಾಗ ಹಾಕಬೇಕು, ಫುಡ್ ಯಾವ ಥರ ಕೊಡ್ಬೇಕು, ಎಲ್ಲ ಮಾಹಿತಿ ಕೊಡ್ತಾರೆ ಸರ್. ಅದ್ರೊಳಗೆ 100% ಆಗ್ಲಿಕ್ಕೆ 50% ಅರ ನನ್ನ ನನ್ನ ಫ್ರೆಂಡ್ ಎಲ್ಲರೂ ಅಂದಾರೆ ನನ್ನ ಶೆಡ್ ನೋಡಿ, ನೀನು ಡಾಕ್ಟ್ರಿಗೇನು ಬಲ್ಲದಿದ್ದಿ, ನೀನು ಯಾಕೆ ಬಂದೀವ? ಅದ್ರೊಳಗೂ ನಾನು ಎಷ್ಟೋ ಕಲ್ತೀನಿ, ಕಲಿಬೇಕಾಗಿ ಅದು ತಿಳ್ಕೊಂಡೇ ತಿಳ್ಕೊಂಡ್ರಿ. ಓದಕ್ಕೆ ನನ್ನ ಫ್ರೆಂಡ್ ಎಲ್ಲರೂ ನಮ್ಮ ಶೆಡ್ ನೋಡಕ್ ಬರ್ದಿ, ನೀವು ಓದ್ರಿ ಸರ, ಏ ಶೆಡ್ ನೋಡಕ್ ಬರ್ದಿದ್ರಿ, ನೋಡಕ್ ಬಂದ ನೀನ ನಮ್ಗೆ ನೀನ್ ಯಾಕೆ ಬಂದಿ ಅಂತ ಅಂದ್ರೆ, ಆದ್ರೆ ನಾವು ಓದಕ್ಕೂ ನುಕ್ಸಾನ ಇಲ್ರಿ, ಲಾಭ ನಾವು ಹೆಂಗಂತಂದ್ರೆ ತಿಳಿಲಾರ್ದು ತಿಳಿದ್ರಿ ಅದ್ರ ಮಾಹಿತಿ. ಕುರಿಗಳ ಪಾಲನೆ ಮಾಡೋದು ಮಾಡಿ ಅಂತ ಎಲ್ಲ ಹೇಳ್ತಾರೆ. ಈಗ ನೀವು ಒಂದು 40 ಕುರಿ ಮರಿ ತರ್ತೀರಿ ಅಂತ ಇಟ್ಕೊಳ್ಳಿ, ಹೇಗೆ ನೋಡಿ ಸೆಲೆಕ್ಟ್ ಮಾಡ್ತೀರಿ ಮರಿಗಳು? ಮರಿಗಳನ್ನು ಹಾಕಿರ್ತಕ್ಕಂಥ ತಾಯಿ ಅದು ಎಷ್ಟನೇ ಸೂಲಾಗಿದ್ರೆ ಸೂಕ್ತ, ಮರಿ ಹೇಗಿರಬೇಕು? ತಾಯಿ ಏನು ಸಂಬಂಧ ಇಲ್ಲ ಸರ್, ಅದು ಈ ನಮ್ಮ ನೋಡಕ್ಕೆ ಮರಿ ಹೈಟ್ ಇರ್ಬೇಕ್ರಿ, ಉದ್ದ ಇರ್ಬೇಕು, ಬೆಳೆ ಚುರುಕಾಗಿರ್ಬೇಕು, ಹಿಂಗೆ ಹಿಡಿದು ನೋಡಿದ್ರೆ ಸ್ವಲ್ಪ ಬಿಗಿ ಕಾಣ್ತಿರ್ಬೇಕ್ರಿ, ಅಂದ್ರೆ ಹಾಲು ಕುಡಿದಿರ ಭಾಳ ಕುಡಿದಿತ್ತಂದ್ರೆ ಮೃದುವಾಗಿತ್ತು ರೀ. ಒಂಟಿ ಮರಿ ಇತ್ತಂದ್ರೆ ಅದು ಅಲೆ ಆ್ಯಕ್ಟಿವ್ನ ಭಾಳ ಇರ್ತದೆ, ಜೋಡ ಮರಿ ಇತ್ತಂದ್ರೆ ವ್ಯಕ್ತಿ ಇರಲ್ಲ ರೀ, ಭಾಳ ಹಾಲು ಅಂಬ್ರಿ ಇರಲಿಲ್ಲ ರೀ, ಅಲ್ಲಿ ಸ್ವಲ್ಪ ಹಾಲು ಇರ್ತದೆ ರೀ. ಒಂದು ಮರಿ ಕುಡಿಯೋದು ಎರಡು ಮರಿ ಕುಡಿದ್ರೆ ಹೆಂಗಾಗುತ್ತೆ? ಈಗ ನಾವು 4 ರೊಟ್ಟಿ ತಿಂದಾಗ ಒಂದಾರು ರೊಟ್ಟಿ ತಿಂದಂದ್ರೆ ಹೆಂಗೆ ಹಾಕಿದ್ರೆ ಆ ವ್ಯಕ್ತಿ ಮೇಲೆ ಕಂಡು ಹಿಡಿಬೇಕ್ರಿ. ಅದು ನೀವು ನೋಡ್ತೀರಿ, ನೋಡದೆ ತರ್ತೀರಿ ನಾವು ಅದು ಅಲ್ಲೇ ಹಂಗೆ ಮರಿ ಹಂಗಿತ್ತಂದ್ರೆ ಅಲ್ಲೇ ಅವ್ನಿಗೆ 5,000 ಕೇಳಿದ್ರೆ ನೀನೇ ತ ನಡಿ ಮುಂದ್ಕಂತಾರೆ, 6,000 7,000 ಹೇಳ್ತಾನೆ ರೀ ಆ ಮರಿ. ಆ ಮರಿ ರೇಟನ ಬೇರೆ ಹತ್ರ ಮರಿ ಮರಿ ಚುರುಕ ಸೆಂತಿ ಒಳಗೆ ಇನ್ನೂ 100 ಅಲ್ರಿ 500 ರೂಪಾಯಿ ಹೆಚ್ಚು ಹೋಲಕ್ಕ ನಮ್ಮ ಮನಸ್ಸಿಗೆ ಬಂದ ಮರಿನ ತಗೋ. ಎಲ್ಲಿ ಹೋಗ್ತೀರಿ ಮರಿ ತರಕ್ಕೆ ನೀವು? ಕೂಕನಪಳ್ಳಿ ಹೋಗ್ತಾರೆ ಸರ್. ಕೂಕನಪಳ್ಳಿ ದೊಡ್ಡ ಸಂತೆ ಅದು? ಹಾಂ ಸೆಂತ್ರಿ ಸರ್, ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಒಳ್ಳೆ ಸೆಂತ್ರಿ ರೀ ಸರ್. ಯಾವಾಗಲೂ ಅಲ್ಲೇ ತರ್ತೀರಿ? ಹಾಂ ಯಾವಾಗಲೂ ಎಲ್ಲರೂ ಕುರಿಯರ್ದಲ್ಲೇ ತರ್ತೀವಿ ರೀ. ಕುರಿಯರ್ದಲ್ಲಿ ಭಾಳ ಆಗ್ತಾರೆ, ನಮ್ಮ 40 ಮರಿಗಡ್ಲೆ ಒಂಡಾಗಲ್ಲ, ಅವ್ರು ಹೇಳಿದ್ರಿ ಸುಮ್ಮನೆ ಅವು ಇಲ್ಲದ್ರಿ ಅಂತ ಹೇಳ್ತಾರೆ ಅವ್ರು. ಕುರಿಯರ್ ಹತ್ರ ಕುರಿ ಹತ್ರ ಅಲ್ಲ ರೇಟ್ ಜಾಸ್ತಿ ಹೇಳ್ತಾರೆ ಹೇಳ್ತಾರ್ರಿ. ಈಗ ನಮ್ಗೆ ಅಲ್ಲಿ ಆಗ್ಬಿಟ್ರೆ ಚಾಯ್ಸ್ ಮರಿ ಯಾವ್ದು ಬೇಕು ಅದು ಚಾಯ್ಸ್ ಮಾಡ್ಕೊಳ್ಬೋದು, ಅಲ್ಲಿ ಆಯ್ಕೆ ಜಾಸ್ತಿ ಇರ್ತದೆ, ಜಾಸ್ತಿ ಇರ್ತದೆ, 100 ಗಡ್ಲೆ ಮರಿ ಇರ್ತದೆ. ಒಬ್ಬದ್ದಲ್ಲಿ 20 ಮರಿ ಇದ್ವು ಅಂದ್ರೆ ಅದ್ರಾಗ 10 ಮರಿ ಕಿತ್ಕಂತ ನಾನು ಅಂದ್ನ ರೇಟ್ ಮುಗಿಸ್ತಾರೆ ಅವ್ರು. ನಾ ಈಗ ರೇಟ್ ಬೇಕಂದ್ರೆ ನನಗೆ ಆ ರೇಟ್ ಹೊಂದಾಣಿಕೆ ಆತ, ನಾ ಇಷ್ಟ ಮರಿ ಕಿತ್ಕಂತ ನೋಡಿ ಉಳ್ಕಿದ್ ಸಂಬಂಧ ಇಲ್ಲ ನನಗೆ, ಅವ್ರು ಆಯ್ತಂತ ನಮ್ಗೆ ಯಾವ ಬೇಕು ಅದನ್ನ ಮಾತ್ರ ತಗೊಂತೀನಿ ಹೇಳ್ತಾರೆ. ಮತ್ತೆ ಅವ್ರು ಇಲ್ಲ ಸಟ್ಟನ ಇದು ರೇಟಿನ ಮೇಲೆ ರೀ, ಈ ರೇಟ್ ಆದ್ರೆ ಸಟ್ಟತ್ತಾಗ, ಈ ರೇಟ್ ಆದ್ರೆ ನೀ ಕಿತ್ಕಂದಸ್ ಮರಿ ಅಂತಾರ್ರಿ. ಮತ್ತೆ ಎರಡ ಕಿತ್ಕಂತಂದ್ರು ಒಂದ್ ರೇಟ್ ಬೇರೆ ಹೇಳ್ತಾರ್ರಿ, ಅದೊಂದು 50 ಮರಿ 10 ಕಿತ್ಕಂತಂದ್ರು ಒಂದ್ ರೇಟ್ ಬೇರೆ ರೀ, ಸಟ್ಟ ಹಾಕಿಂತಂದ್ರು ಒಂದ್ ರೇಟ್ ಬೇರೆ ರೀ, ಅಂದ್ರೆ ಎಡಬಲ್ಲ ಸಂತೆಯಲ್ಲಿ ಇಷ್ಟೆಲ್ಲ ಭಾರಿ ಇರ್ತಾರೆ. ಅದು ಸಂತೆ ಒಳಗೂ ಭಾಳ ಇರ್ತಾರೆ, ಅದ್ರ ಭಾಳ ಚೌಕಾಸಿ ತಗೋಬೇಕ್ರಿ. ಅಲ್ಲೇ ಮರಿಗಳನ್ನ ತರ್ತೀರಿ? ಹ್ಞೂ ಸರ್. ತಂದ ನಂತರದಲ್ಲಿ ಸರ್ ಅವುಗಳ ಆರೈಕೆ, ಅವುಗಳಿಗೆ ಊಟ ಕೊಡೋದು, ಅವ್ಗೆ ಆಹಾರ ಕೊಡೋದಾಗಿರ್ಬೋದು, ಅವುಗಳನ್ನು ಶೆಡ್ಡಲ್ಲಿ ಇಟ್ಕೊಳ್ಳೋದಾಗಿರ್ಬೋದು, ಸರ್ ಏನೇನು ಮಾಡ್ತೀರಿ ಸ್ಟಾರ್ಟಿಂಗ್ಲಿಂದ? ಕರೆಕ್ಟ್ ಪದ್ಧತಿ ಪ್ರಕಾರ ಮಾಡ್ಬೇಕು ಸರ್. ಮೊದಲು ಆಹಾರ ಪದ್ಧತಿ ಆ ವಯೋಮಾನದ ಮರಿಗಳಿಗೆ, ಮರಿ ತಂದು ಕೂಡಲೇ ಹೆಂಗೆ ಮಾಡ್ಬೇಕು ಸರ್? ಫುಡ್ ಸಿಸ್ಟಮ್ ನೆಕ್ಸ್ಟ್ ಬರ್ತಾರೆ. ತಂದು ಕೂಡಲೇ ನಾವು ಹೆಂಗಂದ್ರೆ ಈಗ ನಿಮ್ಮ ತಲ್ ಅವ ಎಫ್ಆರ್ದಾರ್ ಏನು ಮಾಡಿರ್ತಾರೆ ಅಂದ್ರೆ ನಿಮ್ಮ ತಲ್ ಹತ್ತು ನಿಮ್ಮ ತಲ್ ಮುಗಿಸೋ ಮುಂದದ್ದು 4 ದಿನ ಆಗಿರ್ತಾರೆ, ಹಾಲು ಇರಗಲ್ಲ, ಮೇವು ಇರಗಲ್ಲ. ಅದಕ್ಕೆ ಹೆಂಗಂದ್ರೆ ನಾವು 8-8 ದಿನ ಎಲ್ಲರೂ ಟ್ರಿಪ್ ಹೋದಲ್ಲಿ ಹೆಂಗೆ ತ್ರಾಸಾಗಿರ್ತೀರಿ, ಆ ನಮ್ಮನೆ ತ್ರಾಸ ಇರ್ತೀರಿ ಅವಾಗ. ನಾವೇನು ತಂದು ಕೂಡಲೇ ರೀ ಅವಕ್ಕ ಗೊತ್ತಿಲ್ಲದಾರ ಏನು ಮಾಡಿದ್ರೆ ಬಡ ಬಿಡು ಒಟ್ಟು ಹಾಕ್ತಾರೆ, ಕಾಳು ಹಾಕ್ತಾರೆ, ಹಾಕ್ಬಾರ್ದು ಒಟ್ಟೆ ಹಾಕ್ಬಾರ್ದು. ಹೆಂಗಂದ್ರೆ ಈಗ ನಾವು ಮುಂಜಾನೆ ಉಂಡ್ರೆ ಇನ್ನೊಂದು ಎಷ್ಟು 2 ಗಂಟೆ ಕರೆಕ್ಟ್ ಊಟ ಹೋಗುತ್ತೆ ರೀ, ಮುಂಜಾನೆ ಊಟ ಮಾಡಲ್ಲ 2 ಗಂಟೆ ಊಟ ಮಾಡಕ್ ಹೋದ್ರಿ ಗ್ಯಾಸ್ ಟ್ರಬಲ್ ಆ್ಯಸಿಡಿಟ್ ಆಗಿ ಉಣ್ಣಾಗಲ್ಲ, ಹೊಟ್ಟೆ ಸುಸ್ತಾರೆ ನಂದಿದ್ದೀವಲ್ಲ, ಆ ಥರ ಆಗಿ ಒಂದು ಜಡ್ ಇದ್ದದ್ದು 2 ಜಡ್ ಮಾಡ್ತಾರೆ. ನಾವು ಏನು ಮಾಡ್ಬೇಕಂದ್ರೆ ಬಂದ್ಬಿಡ್ಲೇ ಸರ್ ಬೆಲ್ಲದ ನೀರು ಹಾಕ್ಬೇಕ್ರಿ, ಅದ್ರಾಗ ಸ್ವಲ್ಪ ಬೆಲ್ಲ ನೆನೆ ಹಾಕಿ ಕೈ ಆಡಿಸಿ ಆ ನೀರು ಕುಡಿಸ್ಬೇಕ್ರಿ. ಕುಡಿಸಿದ ನಂತರ ನಾವು ಎಳೀರು ಕುಡ್ದಾಗ ಹೊಟ್ಟೆ ಹಸಿದಾಗ ಹೆಂಗೆ ಎಳೀರು ಕುಡ್ದಾಗ ಸಮಾಧಾನ ಆಗುತ್ತಲ್ರಿ, ಒಂದು ತಾಸು ಬಿಟ್ಟು ನೀನು ಉಣ್ಣಕ್ ಕೇಳಕ್ರನ ಊಟಾರ ಮಾಡ ನಡಿ ಅಂತೀವಲ್ರಿ, ಹಂಗೆ ಆ ಟೈಮ್ ಹುಡುಕ್ತೈತ್ರಿ, ಅದು ಹುಡ್ತೈತ್ರಿ, ಅದು ಮೂಲ ಮೂಲ ಎಡ್ಡಡಿ ಎಲ್ಲಿಟ್ಟ ಏನಿಟ್ಟನಂತೆ. ನಾವು ಅವಾಗ ಗ್ವಾಲಿ ಕೊಟ್ಟಾಕಿದ್ರೆ ಆ ಗ್ವಾಲಿಗೆ ನಿಂತ್ಕೊಂಡು ಮೇಲೆ ಕರೆಕ್ಟ್ ಮಕ್ಕೊಂಬಿಡ್ತೈತ್ರಿ. ಅದು ಒಂದು ವಾರದ ಮಟ್ಟ ನಾವು ಅದನ್ನ ಸ್ವಲ್ಪ ಫುಡ್ ಹಾಕ್ಯಂತ ಸ್ವಲ್ಪ ಫುಡ್ ಹಾಕ್ಯಂತ ಒಂದು ವಾರ ಬಿಡ ಮಾಡೋರು ಒಂದು ವಾರದ ಅವಕಾಶ ಬಿಡ್ತಾರೆ, ನಮ್ಮ ಆ ಜಗಕ್ಕೂ ಹೊಂದ್ಕೆನಾಗುತ್ತೆ ನಮಗೂ ಹೊಂದ್ಕೊಂಬಿಟ್ಟಿರ್ತಾರೆ. ಅವಾಗ ನಾವೇನೈತಿ ಜಂತುನಾಶಕತ್ತರಬೇಕ್ರಿ ಸರ್. ಒಟ್ಟಾಗಿ ಈಗ ಹುಟ್ಟಿದಾಗ ಈ ಒಬ್ಬತ್ತ ತುಳಗಿದ ಹಾಕಿರ್ತಾನೆ ರೀ, ನೀವು ಹಾಕಿರಾಗಲ್ರಿ, ಇತ್ತ ಮಾರಾಮರಿ ಅಲ್ಲಿ ಕೂಡ ಎಲ್ಲ ಸುದ್ದಿ ಅಂತ ಅಂದಿರ್ತಾನೆ ರೀ. ಹಂಗಾಗಿ ಅವ್ರು ಹಾಕಿ ಬಂದ್ರೆ ಅವ್ರು ಹೇಳ್ತಾರೆ ಜಂತುನಾಶಕ ಹಾಕ್ಯಂಪ ಅಂತ ಕೇಳ್ತಿರ್ತಾರೆ ನಾವು, ಆದ್ರೆ ಹಾಕಿ ಬಂದ್ರೆ ಅವ್ರದ್ದು ಬೇಡ. ಜಂತುನಾಶಕ ಏನದು, ಗುಳಿಗೆ ತರ ಇರ್ತದೋ ಅಥವಾ ದ್ರಾವಣ ಇಲ್ಲ ಸರ್, ನೀರ್ ತರ ಇರ್ತದೆ, ಆಯಿಲ್ ಸರ್, ಆಯಿಲ್ ಅದೇ ಎಣ್ಣೆ ಟೈಪ್ ಕೊಡ್ತ್ರಿ, ಹೊಟ್ಟೆ ಕೊಡೋದು. ಅದನ್ನ ಇಂಜೆಕ್ಷನ್ ಸಿರಂಜಿ ಮುಖಾಂತರ ಒಂದೊಂದು ಎಮ್ಎಲ್ಎ ಮರಿ ಯಾನ ಮನೆ ತೂಕ ಇರ್ತಾವ್ರಿ ಆ ಲೆಕ್ಕಕ್ಕೆ ಕೊಡ್ಬೇಕ್ರಿ. ಹೌದಾ? 4 ಕೆಜಿ ಇದ್ರ 2 ML, 8 ಕೆ ಜಿ ಇದ್ರ 15 ಕೆ ಜಿ ಇದ್ರ 3 ML, ಇದ್ರಂಗ್ ಕೊಡ್ಬೇಕ್ರಿ ಅದು. 5 ML ಮರಿಗಳು ತೂಕ ಮಾಡಕ್ ಅಂದಾಜ್ ಇರಲ್ಲ ಹೇಗೆ? ಇಲ್ಲ ಸರ್, ಅಂದಾಜ್ ಗೊತ್ತಾಗ ಅಂದಾಜ್ ಹಿಂಗೆ ಎತ್ತಿರ್ತವಲ್ರಿ, ಗೊತ್ತಾಗತ್ತರಿ, ಗೊತ್ತಾಗತ್ತಲ್ರಿ. ಅದಾಗಿ ನಾವು ಮುಂಜಾನೆ ಬೆಳಿಗ್ಗೆ ಹಾಕ್ಬೇಕು ಸರ್, ಅದ್ರ ಜಂತುನಾಶಕ ಹಾಕ್ದಿವಿ ಅಂತ ಯಾವಾಗ ಬೇಕಾಗ ಹಾಕಿದಿ ಅದನ್ನ ಹಾಕಿ ಕೈ ಬಿಟ್ಟೆ ಅಂದ್ರೆ ಹೋಗಲ್ರಿ ಸರ್ ಜಂತುನಾಶಕ. ಮುಂಜಾನೆ ಬೆಳಿಗ್ಗೆ ಮೊದ್ಲು ಬಂದ ಕೂಡ ಗ್ವಾಲ್ದಿ ಎಲ್ಲ ಕ್ಲೀನ್ ಮಾಡ್ಬೇಕು, ಅದ್ರ ಒಂದು ಕಡ್ಡಿ ಬಟ್ಟಿರ್ಬಾರ್ದ್ರಿ. ಆಮೇಲೆ ನಾವು ನೀರು ಇಡ್ತೀವಲ್ಲ, ಆ ನೀರೆಲ್ಲ ಚೆಲ್ಬೇಕು, ಬರೆಯದಬ್ರಿ ಇಡ್ಬೇಕ್ರಿ. ಯಾಕೆ ಇಡ್ಬೇಕ್ರಿ ಅಂದ್ರೆ ಆ ಜಂತುನಾಶಕ ಹಾಕಿಂದ 5 ತಾಸಿನವರೆಗೆ ಏನು ಕೊಡ್ಬಾರ್ದ್ರಿ, ಅದಕ್ಕೆ ಏನು ಕೊಡ್ಬಾರ್ದು, ಏನೇನು ಕೊಡ್ಬಾರ್ದ್ರಿ ಅದು. ಅದು ಅಂದ್ರೆ ಎಲ್ಲ ಸ್ವಚ್ಛ ಕಿತ್ತು ಬಿಡ್ತ್ರಿ. ಭಗನ ನಾವು ಅದಕ್ಕೆ ಹಾಕಿ ಕೈ ಬಿಟ್ಟು ಅಲ್ಲಿ ಹೋಗಿ ತಿಂತಂದ್ರೆ ಅದು ಹುಳ ಏನಿರ್ತಲ್ರಿ, ಅದು ಇದು ಮೇವ್ ತಿಂದದ್ದು ಆ ಹುಳ ತಿಂದು ಇನ್ನೂ ಬದುಕ್ತೈತ್ರಿ. ಹಂಗಾಗಿ ಒಟ್ಟ ಸಾಯಂಗಿಲ್ರಿ ಅದು. ಇದಕ್ಕೆ ಔಷಧ ಹಾಕಿ ಕೂಡಲೇ ಮೇಯಕ ನೀರು ಇಲ್ದಾಗ ಆಗಿ ಒದ್ದಾಡಿ ಒದ್ದಾಡಿ ಸತ್ತು ಹೊರಗೆ ಕಿತ್ತು ಬಿಡ್ತಾರೆ ಅದೆಲ್ಲ. 2 ಗಂಟೆ ಟೈಮು ಮುಂಜಾನೆ 6 ಕ್ಕೆ ಹಾಕಿದ್ವು ಅಂದ್ರೆ 6 ಕಲಿ 8 ಕಲಿ ಹಾಕಿದ್ವು ಅಂದ್ರೆ 2 ಗಂಟೆ ಮಟ್ಟ ನೀರು ಕೊಡ್ಬಾರ್ದು, ಏನು ಕೊಡ್ಬಾರ್ದು. ಹಾಕಿದ್ಮೇಲೆ ಎಲ್ಲ ಸ್ವಚ್ಛ ಕಿತ್ತು ಬಿಡ್ತಾರೆ ಅದು ಮೇಯದ ಹಿಂದಕ್ಕೆ. ಕಿತ್ತಿಂದ 2 ಗಂಟೆ ಮೇಲೆ ಸ್ವಲ್ಪ ನೀರಿಟ್ಟು ಕುಡ್ದಿಂದ ಆಮೇಲೆ ಏನಾರ ಹಾಕ್ರಿ ಒಟ್ಟಾಕ್ರಿ, ಸಂಜೆ ಮುಂದೆ ಫುಡ್ ಹಾಕ್ರಿ ತಿಂತೈತಿ. ಅದು 4 ದಿನ ಆದಮೇಲೆ ಲಿವರ್ ಟಾನಿಕ್ ಅಂತ ಬರ್ತಾರೆ ಸರ್. ನಾವು ಹೆಂಗೆ ವಾಂತಿ ಬೇದಿ ಎತ್ಕೊಂಡಾಗ ಎಲ್ಲ ಕಿತ್ತು ಹೊಟ್ಟೆಗಂದಾಗ ನಾವು ಹೆಂಗೆ ಮತ್ತೆ ಎಳ್ನೀರು ಕುಡಿದು ಹೊಟ್ಟೆ ತಂಪು ಮಾಡ್ಕೊಂತೀರಿ, ಅದ್ರ ಹೆಂಗೆ ಲಿವರ್ ಟಾನಿಕ್ ಅಂತ ಕೊಡ್ತಾರೆ ಮೆಡಿಕಲ್ ಸರ್. ಸ್ಯಾಪ್ನ ತರ್ಬೇಕ್ರಿ, ಅದನ್ನು 3 ದಿನ ಹಾಕ್ಬೇಕು, 3 ದಿನ ಹಾಕಿ ಕೊಡ್ಬಿಡ್ರಿ, ಕಲಾಸ್ ಪ್ರಿಪೇರ್ಡ್ ಆಗಿಬಿಡ್ತಾರೆ. ಫುಡ್ ಸಿಸ್ಟಮ್ ಹೆಂಗಿರ್ಬೇಕು ಅದಕ್ಕೆ, ಆಹಾರ ಹೆಂಗೆ ಕೊಡ್ತೀರಿ, ಏನೇನು ಕೊಡ್ತೀರಿ? ನಾವು ಮೆಕ್ಕೆಜೋಳ ಬೆಳಿತೀವಿ ಸರ್, ಫೀಡ್ ಬಿಡಿಸ್ತೀವಿ, ಸ್ವಲ್ಪ ಅಕ್ಕಿ ಕಲಿಸ್ತೀವಿ, ಜಿನಿಗೆ ಹಾಕ್ಸಂಬರ್ತೀರಿ. ಸಣ್ಣ ಮರಿದ್ದ ಹಚ್ಚಿರ್ಬೇಕು ಅದಕ್ಕೆ ನುಚ್ಚಿರ್ಬೇಕು ಸರ್. ಅಂದ್ರೆ ಸಣ್ಣ ಮರಿದ್ದಾಗ 4 ದಿನ ಮರಿದ್ದಾಗ ಕರೆಕ್ಷನ್ ಕೆಪಾಸಿಟಿ ಅಂದ್ರೆ ಇಲ್ಲ ಕಾಳು ಉಸ್ಕೊಂಡು ಬೇದಿ ಆಗಿಬಿಡ್ತೀರಿ. ನುಚ್ಚು ಕೊಡ್ಬೇಕಾ ಹಿಟ್ಟು ಕೊಡ್ಬೇಕು? ಏ ಹಿಟ್ಟು ಹಾಕ್ಬಿಡ್ತು ಸರ್, ಹಿಟ್ಟು ಹಾಕಿದ್ರೆ ಗಂಟ್ಲು ಬೇನೆ ಬಂದ್ಬಿಟ್ಟು ಹೊಟ್ಟೆ ಹಿಟ್ಟು ಹಾಕ್ಬಾರ್ದ್ರಿ. ಅದು ನುಚ್ಚು ಹಾಕಿದ್ರು ಈಗ ನಾವು ರೊಟ್ಟಿಗಂತ ಗ್ರೀನ್ ಹಾಕ್ಸಕ್ ಹೋಗಿಲ್ಲ, ಅದ್ರಾಗ ಹಾಕ್ಸ್ಬಾರ್ದ್ರಿ. ಫೀಡ್ ಬಿಡೋದು ಮಿಷನ್ ಬಂದವ್ರಿ ಅದ್ರಾಗ, ಅದಕ್ಕೆ ಹಾಕ್ಸ್ಬೇಕ್ರಿ. ಅಂದ್ರೆ ಹಿಟ್ಟು ಅದ್ರ ಗಂಟ್ಲು ಕಟ್ಟಿ ಅದು ಸಮಸ್ಯೆ ಆಗುತ್ತೆ. ಈಗ ಮತ್ತಂದು 2 ತಿಂಗಳ ಮಟ್ಟ ನುಚ್ಚು ಹೊಡಿಸಾಕ್ರೆ ಅತ್ಲಾಗ ಹಿಡಿಯಕ್ಕೆ ಕಾಳಕ್ಕೆ ಕರಗಿಸ್ತತ್ರಿ ಅದು, ಮತ್ತೆ ಒಳ್ಳೆ ರಿಟರ್ನ್ ತಿರುಗಿಸಿ ಕಡಿತೈತ್ರಿ ಅದು ಕಾಳು. ಒಟ್ಟು ಕೊಡ್ತೀರಿ? ಹ್ಞೂ ಸರ್. ಮೆಕ್ಕೆಜೋಳದ ನುಚ್ಚು ಕೊಡ್ತೀರಿ? ಕೊಡ್ತೀರಿ. ಬೇರೆ ಹಸೆಮೇವು ಕೊಡ್ತೀರಿ? ಹಸೆಮೇವು ಕೊಡ್ತೀರಿ. ಹಸೆಮೇವು ಅಂದರೆ ಹುಲ್ಲು ತೊಗೊಂಬರ್ತೀರಾ ಅಥವಾ? ಇಲ್ಲ, ನಾವು ಅಲ್ದಾಗ ಅದಕ್ಕಾಗಲೇ ಸೂಪರ್ ನೇಪಿಯರ್ ಹಸಿರ್ತೀವಿ. ಯಾವ ಹುಲ್ಲು? ಸೂಪರ್ ನೇಪಿಯರ್ ಅಂತ, ನೇಪಿಯರ್ ಹುಲ್ಲು ಅಂತ ಹಚ್ಚಿರ್ತೀರಿ, ಸಣ್ಣ ಕಡ್ಡಿ ಅಂತ ಹಚ್ಚಿರ್ತೀರಿ, ಕುದುರೆ ಮೆಂತೆ ಅಂತ ಸ್ವಲ್ಪ ಹಾಕ್ಯಂದಿರ್ತೀರಿ. ಅದೊಂದಿಷ್ಟು ಅದೊಂದಿಟ್ಟು ಕತ್ತರಿಸಿ ಚಾಪ್ ಕಟ್ರಿ ಕೊಟ್ಟು ಪುಡಿ ಆಗಿಬಿಡ್ತೀರಿ, ಗ್ವಾಲ್ದಿಗೆ ಹಾಕಿಬಿಡ್ತೀರಿ. ಚಾಪ್ ಕಟ್ರನಲ್ಲಿ ಹಾಕ್ಬೇಕು? ಚಾಪ್ ಕಟ್ರನಾಗ ಪುಡಿ ಪುಡಿ ಆಗ ಪುಡಿ ಆಗ ಅದೇ ಚೆನ್ನಾಗಿ ತಿನ್ನ, ಅದೇ ಚೆನ್ನಾಗಿ. ಸೊ ಈ ಥರದ ಫುಡ್ಡು ಕೊಡೋದ್ರಿಂದ ಸಾಮಾನ್ಯವಾಗಿ ಅವ್ಗೇನು ಕಾಲಿಗಳಿಗೆ ಏನು ಬರ್ತದೆ, ಟೈಮ್ ಸರಿ ಮಾಡಿದ್ರೆ ಟೈಮ್ ಸರಿ ಇರ್ತದೆ. ಯಾವ ಮನುಷ್ಯನಿಗೆ ಅದ ಮನುಷ್ಯನಿಗೆ ಏನಾಗ, ಕುರಿ ಸಾಕಾಣಿಕೆ ಸಾಕುವ ಗವಿಸಿದ್ದಪ್ಪನವ್ರೇ ಅರ್ಧ ಡಾಕ್ಟರ್ ಇದ್ದಂಗೆ. ಹಂಗಲ್ಲ ಸರ್, ಎಲ್ಲ ಅಲ್ಲೇ ಹೋದಾಗ ಅದಲ್ಲ, ಟ್ರೈನಿಂಗ್ ಹೋದ್ರೆ ಗುರಿಗಳಿಗೆ ಸಂಬಂಧಪಟ್ಟಂಗೆ ನೀವೇ ಒಂದು ನಿರ್ಧಾರ ಮಾಡ್ಬೋದು. ಮಾಡ್ತದೆ ಏನು ಕೊಡ್ಬೇಕು ನಮ್ಮ ಫ್ರೆಂಡ್ ಎಲ್ಲರೂ ಈಗ ಮತ್ತೆ ಹೊಸ್ತೆ ಮಾಡ್ರಿ ಬಾರು ಹಿಂಗಾಗ್ಬಿಡತ್ತಿ ಹಿಂಗಂತ ಕರ್ಕೊಂಡು ಹೋಗ್ತಿರ್ತಾರೆ. ಅದು ನೋಡ್ತೀವಿ ಆದಷ್ಟು ಮಟ್ಟಿಗೆ ನೋಡಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಮಾಡಿ ಬರ್ತದೆ ಸರ್. ಒಂದು 40 ಕುರಿ, ಒಂದು 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಫುಡ್ಡು ಅದು ಇದು ಸೇರಿ ಒಂದು 80,000 ಮೇಲೆ ಬರ್ತದ? 80,000 ಬರ್ತ ಸರ್, ಬರ್ತದೆ. ಒಂದು 4 ತಿಂಗಳವರೆಗೆ ಬರ್ತ ಸರ್, ಬರ್ತದೆ, ಬರ್ತದೆ. ಎಲ್ಲ ಕಾಸ್ಟ್ಲಿ ಇಲ್ರಿ ಸರ್. 2,300 ರೂಪಾಯಿ ಮೆಕ್ಕೆಜೋಳ 3.5 ತಿಂಗಳಿಗೆ ಮಾರಾಟಕ್ಕೆ ಸಿದ್ಧವಾಗುತ್ತೆ ಅದು? ಸಮ ಆಗುತ್ತೆ ಸರ್. ಮಾರುಕಟ್ಟೆ ಎಲ್ಲಿ ಕೊಡ್ತೀರಿ? ನಾವಿಲ್ಲ ಜಗದ ಮೇಲೆ ಕೊಡ್ಬೋದು ಸರ್. ನೀವೇ ಮಾರ್ಕೆಟ್ ಹೋದಲ್ಲ ಅಲ್ಲಲ್ಲಿ ಕಾಟಿದ್ರಿ ಆಳು ಒಂದೊಂದು ಆಗದಲ್ರಿ. ಇಲ್ಲ ನಮಗೆ ಮಟನ್ ಶಾಪ್ನರು ಅಲ್ಲೇ ಸ್ವಲ್ಪ ಕಾಯಂ ರೂಢಿ ಅದ್ರಿ, ಮಾಂಸದ ಅಂಗಡಿಯವ್ರು ಮಾಸ್ಟರ್ ಇರ್ತಾರೆ, ಅವರೇ ಖರೀದಿ ಮಾಡ್ಬಿಡ್ತಾರೆ. ಅವ್ರ ಈಗಾಗಲೇ ಜಗ್ಗ ಮಂದಿ ಅಲ್ಲ, ಈಗ 4-5 ವರ್ಷ ತಗಂದ್ರೆ ಎಲ್ಲರೂ ಪ್ರಜ ಅದ್ರಿ. 10,000 ಜಾಸ್ತಿ ಸಿಗುತ್ತೆ ಬೆಲೆ ಯಾವಾಗಾದ್ರೂ? ಸಿಗುತ್ತೆ ಸರ್, ಮರಿ ಹೆಂಗೆ ಹೆಂಗೆ ಬೇಟೆ ಸಿಗುತ್ತೆ. ತೂಕ ಜಾಸ್ತಿ ಇದ್ದಷ್ಟು ಒಳ್ಳೇದು. ಒಳ್ಳೆಯ ಸರ್, ನಾವು ಅದಕ್ಕೆ ಹೆಂಗೆ ಇನ್ಸ್ಟಾಲ್ಮೆಂಟ್ ಮಾಡಿದ್ವಿ ಹೆಂಗೆ ಲಾಭ ಬರ್ತದೆ ಸರ್. ಫುಡ್ ಒಳ್ಳೆ ಫುಡ್ ಕೊಟ್ಟು ಚೆನ್ನಾಗಿದ್ದ ಅಷ್ಟು ಒಳ್ಳೆ ಬೆಳೆಸಿ ಹಾಕಿದ್ರೆ ಸರ್, ಇವತ್ತು ಕಾಳರು ಸಾಕಷ್ಟು ಹಾಕಿದ್ರು ಬರ್ತಾ, ನಾವು ಏನೇನು ತಿನ್ನಿಸ್ತೀವಿ ಅದಕ್ಕೆ ಒಂದು 10 ರೂಪಾಯಿ ಲಾಭ ಬಂದಾಗ ಬರ್ತದೆ ಸರ್. ಒಟ್ಟಾರೆ ಇವತ್ತು 10 ರೂಪಾಯಿ ಖರ್ಚು ಮಾಡಿದ್ರೆ 100 ರೂಪಾಯಿ ಲಾಭ ಐತ್ರಿ. ಒಟ್ಟಾರೆ ಕೃಷಿ ಸಾಕಾಣಿಕೆ ನಿಮಗೆ ಲಾಭದಾಯಕವಾಗಿದೆ? ಲಾಭದಾಯಕ ಸರ್. ಈಗ ನೀವು ಮತ್ತೆ ಬಡ್ಡಿ ಸಾಲ ಅದಕ್ಕೆ ಇದಕ್ಕೆ ಏನು ಹೋಗ್ತಾ ಇಲ್ಲ? ಇಲ್ಲ ಸರ್, ಅಗತ್ಯ ಇಲ್ಲ ಅನ್ಸಿದೆ. ಏನಿಲ್ಲ ಸರ್, ಎಲ್ಲ ಸ್ವಂತ ಮಾಡ್ಕೊಂಡು. ಸಾಲದ ಹೊರೆ ಇಲ್ಲ ಈಗ? ಇಲ್ಲ ಸರ್. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ರಿ? ನಮ್ಮ ಮೂವರು ಗಂಡುಮಕ್ಳು ಸರ್. ಏನ್ ಮಾಡ್ತಾ ಇದ್ರಿ? ಒಬ್ಬತ್ತ ಫಸ್ಟ್ ಇಯರ್ ಓದ್ತಾನೆ ರೀ, ಒಬ್ಬತ್ತ ಸೆಕೆಂಡ್ ಇಯರ್ದಾವ ಆರನೇ ಕ್ಲಾಸ್ ಓದ್ತಾನೆ ರೀ, ಮೂರನೇ ದುಡಗ ಮೂರನೇ ಕ್ಲಾಸ್ ರೀ. ಅಲ್ಲೇ ನಮ್ಮ ಹತ್ರ ಮೂವರು ಗಂಡುಮಕ್ಳು. ಮೂವರು ಗಂಡುಮಕ್ಳು. ನಿಮ್ಮ ಮನೆಯವರು ಹೆಣ್ಮಕ್ಳು? ಹ್ಞೂ ಸರ್. ನಿಮಗೆ ಯಾವ ರೀತಿ ಅಂದರೆ ಕೃಷಿ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಅವ್ರ ಪಾತ್ರ ಏನಿದೆ, ಏನೇನು ಕೆಲಸ ಮಾಡ್ತಾರೆ ಅವರು? ಎಲ್ಲ 90% ಪಾತ್ರ ಅವ್ರದ್ರಿ. ಅವ್ರದೇ. ನಾವು ಹೊರಗಡೆ ಏನಂತಾರಲ್ಲ ರೀ, ಹಿಂಗೆ ಬಂದ್ರಿ ನಾವು ಅದು ಮೇಂಟೈನ್ ಮಾಡ್ತೀರಿ, ಎಲ್ಲ ನಿಭಾಯಿಸ್ಕೊಂಡು ಹೋಗೋದ. ಹೆಣ್ಮಕ್ಳ ಜವಾಬ್ದಾರಿ ಜಾಸ್ತಿ ಇದ್ದಾರೆ ಹೊಲ್ದಾಗ ಆತ್ರಿ. ಶೆಡ್ ನೋಡ್ರಿ, ನಮ್ಮ ಮುಂಜಾನೆ ಜೋಳ ಮುಗಿಯಮ್ರಿ, ಬಂದಾರ ರೀ ಶೆಡ್ನ್ಯಾಗ ಎಲ್ಲ ಕ್ಲೀನ್ ಮಾಡೋದು, ಕಸ ಹೊಡಿಯೋದು, ಇಕ್ಕಿ ತುಂಬಾಕೋದು, ನೀರು ಕುಡಿಸೋದು, ಅವಕ್ಕೆ ಯಾವಾಗ ಮೇತೈತಿ ಎಲ್ಲ ನೋಡಿ ಅದಕ್ಕೆ ಇಂಜೆಕ್ಷನ್ ಮಾಡೋದು, ಟಾನಿಕ್ ಹಾಕೋದು, ಅದಕ್ಕೆ ಏನಾಗೈತೆ ಅನ್ನೋದು, ಅದು ಕಾಲು ಎಲ್ಲ ಒಂದೊಂದ ಹಿಡಿದು ಚೆಕ್ ಮಾಡ್ತಾರೆ. ಮತ್ತೆ ಆಮೇಲೆ ಹೊಲ್ದಾಗ ನೀರು ಕಟ್ಟೋದು. ಕುರಿಗಳು ಏನಾದರೂ ಕಾಯಿಲೆ ಬಂದು ಸತ್ತ ಉದಾಹರಣೆಗಳು ಕಡಿಮೆ ನಿಮಗೆ ಆಗಿದಾವ ಯಾವಾಗಾದ್ರೂ? ನಮ್ದು ಒಂದೇ ಆಗೈತ್ರಿ, ಇಷ್ಟು 4 ವರ್ಷದ ಒಂದರೆ ಒಂದ್ಸಲ. ಏನು ಮೇಜರ್ ಆಗಿ ಸಮಸ್ಯೆ ಇತ್ತ? ಅದು ಲೂಸ್ ಮಿಷನ್ ಕಡಿಮೆ ಅಲ್ಲ, ಇನ್ನು ಫಸ್ಟ್ನೇ ಕಲ್ರಿ ಸರ್ ಅಷ್ಟೊಂದು ಮೇಲೆ. ಈ 3 ವರ್ಷದಿಂದ ನನಗೆ ಒಂದು ಕೈ ಕೊಟ್ಟಿಲ್ಲ. ಈಗ ನೀವು ಅದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ತಗೊಂಡ್ಬಿಟ್ಟಿದ್ದೀರಿ. 3 ವರ್ಷದಿಂದ ಒಂದು ಕೈ ಕೊಟ್ಟು ಯಾವ ಕುರಿನೂ ಕೈ ಕೊಡ್ಲಾರ್ದಂಗೆ, ಒಟ್ಟ ಕೈ ಕೊಡ ಆರೋಗ್ಯ ಕೆಡಲಾರ್ದಂಗೆ ನೋಡ್ಕೊಳ್ತಿದ್ದಾರೆ. ಹಾಗಾಗಿ ಒಬ್ಬ ಕುರಿ ಸಾಕಾಣಿಕೆ ಮಾಡುವಂತ ಒಬ್ಬ ವ್ಯಕ್ತಿಗೆ ಅದರ ಆಹಾರ ಪದ್ಧತಿಗೆ ತಿಳುವಳಿಕೆ ಇರಬೇಕು, ಎಲ್ಲ ಆಹಾರ ಕೊಡಬೇಕು, ಅವುಗಳಿಗೆ ಸಕಾಲಿಕವಾಗಿ ಔಷಧೋಪಚಾರ ಮಾಡೋದ್ರ ಬಗ್ಗೆ ಗೊತ್ತಿರಬೇಕು. ಮಾಡೋದು ಇಷ್ಟೆಲ್ಲ ಗೊತ್ತಿದ್ರೆ ಏನ್ ಸಮಸ್ಯೆ ಆಗ್ಲಿ? ಏನ್ ಸಮಸ್ಯೆ? ಅದೊಂದು ಸಹಾಯ ನೋಡ್ರಿ ನಾನು. ಈಗ ನಿಮ್ಗೆ ಅನ್ಸಿದೆಯಾ ಈಗ 40ಕ್ಕಿಂತ ಇನ್ನೂ ಜಾಸ್ತಿ ಮಾಡಿದ್ರೆ ಚೆನ್ನಾಗಾಗ್ತದೆ? ಮಾಡ್ತೀನಿ ಸರ್. ನಮ್ದು ಇನ್ಸ್ಟಾಲ್ಮೆಂಟ್ ಸಾಲ ತಗೊಂಡು ಸುಮ್ಮನೆ ಯಾಕೆ ಇದು ಮಾಡ್ತಂತವಾಗಿ ಹೋಗ್ಬೇಕು ಸರ್? ಈಗ ನಮ್ಮ ಮನೆಯವ್ರನ್ನು ಮತ್ತೆ ಹೊಲ್ದನ್ನು ನೋಡ್ಕೋಬೇಕು, ನೀರು ಕಟ್ಟೋದು ಎಲ್ಲದನ್ನು ನೋಡ್ಕೋಬೇಕಲ್ಲ. ನಾವು ರಶಿ ಮಿಷನ್ ಐತೆ ಸರ್, ಒಂದು ಟ್ಯಾಕ್ಟ್ರಿ ಮಿಷನ್, ನಾವು ಅದರಿಂದನೂ ಹೋಗ್ತಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ಮಾಡ್ಕೊಂಡು ಹೋಗೋಣ. ಈಗ ನಮ್ಮ ಮಕ್ಕಳೆಲ್ಲರೂ 3 ಮನೆಯಾಗಿಲ್ರಿ. ಟ್ರ್ಯಾಕ್ಟರ್ ಮಿಷನ್ ಇದೆಯಾ? ಯಾವುದು ಏನಕ್ಕೆ? ಲೈನ್ ಜೋಳ ಹಾಕ್ತದೆ, ಮೆಕ್ಕೆಜೋಳ ಹಾಕ್ತದೆ ಸರ್. ಆ ತೆಳಗ ಹಾಕಿದ್ರೆ ತಾನೇ ಲಿಫ್ಟ್, ಅದನ್ನ ಕಾಳನ್ನು ಲಿಫ್ಟ್, ತೆನೆಯನ್ನು ಲಿಫ್ಟ್ ಇದೆ. ಆ ಮಿಷನ್ ತಗೊಂಡಿದ್ರಿ? ಹ್ಞೂ ರೀ. ಅಲ್ಲಿ ಆ ಮಿಷನ್ ತಗೊಂಡ್ರಿ? ಎಷ್ಟು ಬಿತ್ತದು? ಅದನ್ನ ನಾನು ಅವಾಗ 4 ವರ್ಷದಿಂದ ತಗೊಂಡಿದ್ರಿ, ಅದೊಂದು 6 ಲಕ್ಷ ಬಿದ್ದಿ. ಈಗ ಅದ್ರ ದುಡಿಮೆನೂ ಇದೆ. ಅದ್ರ ದುಡಿಮೆ ಇದೆ. ಹ್ಞೂ ಸರ್. ಅದು ಒಳ್ಳೇದು ಗವಿಸಿದ್ದಪ್ಪರೆ. ಎಸ್ ಸರ್. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರಿ. ಕುರಿ ಸಾಕಾಣಿಕೆ ತಿಳುವಳಿಕೆಯಿಂದ ಮಾಡಿದ್ರೆ ಒಳ್ಳೆ ಲಾಭ. ಒಳ್ಳೆ ಲಾಭದಾಯಕ. ಲಾಭದಾಯಕ. ತಿಳುವಳಿಕೆ ತಪ್ಪಿತು ಅಂದ್ರೆ ಯಾರು ಕಲ್ತು ಬಂದಿರಲ್ಲ ಸರ್, ಎಲ್ಲರೂ ಕೇಳ್ಬೇಕು. ನಾನು ನಮ್ಮ ಹಳ್ಳಿಯಾಗ ಎಲ್ಲರಿಗೆ ಅಂದ್ರೆ ಯಾರು ಹೇಳಲ್ಲ. ಮೆಡಿಕಲ್ ಶಾಪ್ನರ್ ಸರ್ ನಾನು ಮೇಯಲ್ಲ, ಫೋಟೋ ತಗೊಂಡ ಇಲ್ಲ ಅಂತಾರೆ. ಮೊಬೈಲ್ ಫೋಟೋ ತಗೊಂಡು ತೋರಿಸ್ತಾರೆ, ಒಂದಕ್ಕೆ 2 ವರ್ಷ ಅದಕ್ಕೆ ಕೊಡ್ತಾರ. ನಾವು ಸುಧಾರಿಸ್ತ್ರಿ, ಇದನ್ನ ಹಾಕಿದ್ರೆ ಬೆಸ್ಟ್, ಇದಕ್ಕೆ ಹಿಂಗೆ ಕಟ್ಟದು ಅನ್ನೋ ಒಂದು ವರ್ಷ ನಾವು ತಿಳ್ಕೊಂಡ್ಬಿಡ್ತೀವಿ. ತಿಳ್ಕೊಳ್ತೀವಿ. ತಿಳಿದು ಮಾಡಿದ್ರೆ ಲಾಭ. ಲಾಭ ಸರ್. ತಿಳಿದೇ ಇದ್ರೆ ಕಷ್ಟ. ಕಷ್ಟ ಸರ್. ನಿಮ್ಮೆಲ್ಲ ಕೃಷಿ ಮತ್ತು ಕೃಷಿಗೆ ಪೂರಕವಾಗಿರ್ತಕ್ಕಂಥ ಉಪಕಸಬು ಕುರಿ ಸಾಕಾಣಿಕೆ ಬಗ್ಗೆ ನಿಮ್ಮ ಮಾಹಿತಿನ ಹಂಚ್ಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿಯ ಜೊತೆಗೆ ಕೃಷಿ ಸಾಕಾಣಿಕೆ ಉಪಕಸಬು ಕಂಡುಕೊಂಡಿರುವಂತಹ ಆರ್ಥಿಕ ಸುಧಾರಣೆ ಕಂಡುಕೊಂಡಿರುವ ಶ್ರೀ ಗವಿಸಿದ್ದಪ್ಪ ಶೇಖರಪ್ಪ ತಳಕಲ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಮೌಸಮ್ ಕೆ ಮುತಾಬಿಕ್ ಖಾನ್ ಪಾನ್ ಬದಲ್ನ ಹಮಾರಿ ಪರಂಪರಾ ಹೈ. ಹಲ್ಕಾ ಔರ್ ಪೌಷ್ಟಿಕ್ ಭೋಜನ್ ಗರ್ಮಿ ಕೆ ದಿನೋ ಮೇ ಸೆಹತ್ ಅಚ್ಚಿ ರಖ್ತಾ ಹೈ. ಅಧಿಕ ಪಾನಿ ಕಿ ಮಾತ್ರಾ ವಾಲೆ ಮೌಸಮಿ ಫಲ್ ಔರ್ ಸಬ್ಜಿಯಾ ಶರೀರ ಕೋ ಠಂಡಾ ರಖ್ತೆ ಹೈ. ಪ್ಯಾಜ್ ಕಾ ಸಲಾದ್ ಔರ್ ನಮಕ್ ಜೀರೆ ವಾಲಾ ಕಚ್ಚಾ ಆಮ್ ಜೈಸೆ ಪಾರಂಪರಿಕ ಉಪಚಾರ ತಾಪಘಾತ ಕೋ ರೋಕ್ತೆ ಹೈ. ತಾಕತ್ ದೇನೆ ವಾಲೆ ಪ್ರಾಕೃತಿಕ ತರಲ್ ಜೈಸೆ ORS, ನಾರಿಯಲ್ ಪಾನಿ, ನಿಂಬೂ ಪಾನಿ, ಛಾಂಚ್, ಆಮ್ ಪನ್ನಾ, ಮೂಂಗ್ ಕಾ ಪಾನಿ ಪಿಯೆ. ಶರಾಬ್, ಚಾಯ್, ಕಾಫಿ ಔರ್ ಸಾಫ್ಟ್ ಡ್ರಿಂಕ್ ಟಾಲೆ. ಅತ್ಯಧಿಕ ನಮಕ್ ಮಸಾಲೆ ತಲಾ ಹುವಾ ಔರ್ ಉಚ್ಚ ಪ್ರೋಟೀನ್ ವಾಲಾ ಭೋಜನ ಟಾಲೆ. ಬಾಸಿ ಖಾನಾ ನ ಖಾಯೆ. ಮಾಂಸಾಹಾರಿ ಲೋಗ್ ತಲೆ ಯಾ ಲಾಲ್ ಮಾಂಸ್ ಕಿ ಜಗಹ ಭುನಾ ಹುವಾ ಮಾಂಸ ಖಾಯೆ. ಅಚ್ಚಾ ಖಾಯೆ, ಸ್ವಸ್ಥ ರಹೇ, ಸುರಕ್ಷಿತ ರಹೇ. NDMA ಎವಂ IIPHG ದ್ವಾರಾ ಜನಹಿತ ಮೇ ಜಾರಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ